ಎಲ್ಲ ಶರಣು ಶರಣಾರ್ಥಿಗಳು. ರೈತ ಬಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕೃಷಿ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಓದು ಮತ್ತು ವ್ಯಾಖ್ಯಾನದ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ನೀರಿನ ಅವಶ್ಯಕತೆಯ ಕಥೆಗಳು. ತದನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಲಿದ್ದೀರಿ. ಹಾಗಾದರೆ ಆರಂಭದಲ್ಲಿ ಆಲಿಸೋಣ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕೃಷಿ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಓದು ಮತ್ತು ವ್ಯಾಖ್ಯಾನದ ಸರಣಿ ಕಾರ್ಯಕ್ರಮ. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ವಿಷಯ ನೀರಿನ ಅವಶ್ಯಕತೆಯ ಕಥೆಗಳು. ಆಕಾಶವಾಣಿ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿ. ಘನ ಕೃಷಿ ಕೃಷಿ ಜ್ಞಾನ ಪ್ರದೀಪಿಕೆಯ ದಿವ್ಯ ಕೃಷಿ ಜ್ಞಾನ ಸಂದೇಶ. ಘನ ಕೃಷಿ ಘನ ಕೃಷಿ ಹದಿನೇಳನೆಯ ಪ್ರಕರಣವು ನೀರಿನ ವ್ಯವಸ್ಥೆಯ ಅವಶ್ಯಕತೆ. ನೀರಿನ ವ್ಯವಸ್ಥೆಯ ಅವಶ್ಯಕತೆ. ನೀರಿನ ವ್ಯವಸ್ಥೆಯ ಅವಶ್ಯಕತೆ. ಜಗತ್ಕರ್ತನಾದ ಪರಮೇಶ್ವರನು ಸರ್ವ ಪ್ರಾಣಿಗಳ ಪ್ರಾಣ ಸಂತೃಪ್ತಿಗೆ ಮುಖ್ಯವಾದ ಜಲ ಸಮುದಾಯವನ್ನು ಭೂಗರ್ಭದಲ್ಲಿಯೂ, ಭೂಮಿಯ ಮೇಲೆಯೂ, ಭೂಮಿಯ ಸುತ್ತಲೂ ಭೂಮಯವಾಗಿ ಅಲ್ಲಲ್ಲಿ ಸಮೃದ್ಧಿಯಾಗಿ ನಿರ್ಮಿಸಿದ್ದಾನೆ. ಈ ಉದಕವೆಂಬುದು ಪಂಚತತ್ವಗಳಲ್ಲಿ ಮೂಲ ತತ್ವವಾಗಿದೆ. ಪ್ರಾಣಿಗಳಾವತ್ತರ ಪ್ರಾಣ ಸಂತೃಪ್ತಿಗೆ ಅಮೃತೋಪಮವಾಗಿದ್ದರಿಂದ ಮಹಾದೇವ ಜಟಾನಿಧೇ ಜೀವನಂ ವನಂ ವಿಷಂ ಕೀಲಾಲಂ ಅಮೃತಂ ಪಯಃ ಎಂದೆನಿಸುತ್ತದೆ. ಈ ಉದಕವೆಂಬುದು ಭೂಲೋಕದ ಪ್ರಾಣಿಗಳಾವತ್ತರ ಪ್ರಾಣ ರಕ್ಷಣೆಗೆ ಕಾರಣವಾದದ್ದು. ಸರ್ವಶೀಲವ್ರತ ನೇಮಾಚಾರಕ್ಕೂ, ಶುಚಿಗೂ, ಸ್ನಾನ ಮಜ್ಜನ ಪಾಕ ಪ್ರಯತ್ನ ಭೋಜ್ಯ ಪಾನಾದಿಗಳಿಗೂ, ಸಕಲ ಪದಾರ್ಥಗಳನ್ನು ನಿರ್ಮಲ ಮಾಡುವುದಕ್ಕೂ, ಅಲ್ಲದೆ ಭೂಮಿ ಯಾವತ್ತರಲ್ಲಿ ಧಾನ್ಯಾದಿ ಸಕಲ ಫಲ ಪದಾರ್ಥ ವನೌಷಧಿಗಳನ್ನು ಬೆಳೆಸುವುದಕ್ಕೂ ಉದಕವೇ ಮುಖ್ಯ ಕಾರಣವಾಗಿದೆ. ಆದ್ದರಿಂದ ದೇವರು ಭೂಮಿಯಲ್ಲಿ ಸಮೃದ್ಧಿಯಾಗಿ ಉದಕವನ್ನು ನಿರ್ಮಿಸಿದ್ದಾನೆ. ಭೂಮಿಯ ಮೇಲಿನ ನೀರು ಸೂರ್ಯಕಿರಣಗಳಿಂದ ಉಗಿಯಾಗಿ ಸೂಕ್ಷ್ಮ ರೂಪದಿಂದ ಆಕಾಶಕ್ಕೆ ಏರಿ ಮೇಘವಾಗಿದ್ದು ಆಯಾಯ ಋತು ಸಮಯವರಿತು ವಾಯುವಶವಾಗಿ ಆಕಾಶ ಮಾರ್ಗದಿಂದ ಬಂದು ಭೂಮಿಯನ್ನು ತೋಯಿಸುತ್ತದೆ. ಈ ಭೂಮಿಯನ್ನು ನೀರಿನಿಂದ ಶಾಂತಿಪಡಿಸುವುದಕ್ಕೆ ಮೇಘವೃಷ್ಟಿ ಎಂಬ ಮಹಾಜಲವನ್ನು ಆಕಾಶದಲ್ಲಿರುವಂತೆ ಜಗದೀಶ್ವರನು ನಿಯಮಿಸಿದ್ದಾನೆ. ಅದರಲ್ಲಿ ಕಾಲಮೇಘವೆಂದು ಅಕಾಲಮೇಘವೆಂದು ಎರಡು ಪ್ರಕಾರಗಳುಂಟು. ಕಾಲಮೇಘದಿಂದ ಸಕಲ ಧಾನ್ಯಾದಿ ಫಲ ಪದಾರ್ಥಗಳಾವತ್ತೂ ಭೂಮಿಯಲ್ಲಿ ಬೆಳೆಯುವ ಹಾಗೆ ಮಾಡಿದ್ದಾನೆ. ಆದರೆ ಅಕಾಲಮೇಘದಿಂದ ಬೆಳೆ ಆಗದು. ಈ ಮೇಘವೃಷ್ಟಿಯನ್ನು 27 ವಿಭಾಗಗಳಾಗಿ ಒಂದು ವರ್ಷದಲ್ಲಿ ಯಾವ ಯಾವ ಕಾಲಗಳಲ್ಲಿ ಯಾವ ಪ್ರಕಾರ ಮಳೆಯಾಗುವುದು, ಆ ಕಾಲದ ಮೇಘವೃಷ್ಟಿಗೆ ಬೇರೆ ಬೇರೆ ಅಶ್ವಿನ್ಯಾದಿ ರೇವತ್ಯಂತವಾದ 27 ಹೆಸರುಗಳನ್ನಿಟ್ಟು ಇವುಗಳಿಗೆ ಮಹಾನ್ ನಕ್ಷತ್ರಗಳೆನ್ನುತ್ತಾರೆ. ಈ 27 ನಕ್ಷತ್ರ ಮಳೆಗಳಲ್ಲಿ 12 ನಕ್ಷತ್ರಗಳಿಗೆಯೇ ಕಾಲಮೇಘವೆನ್ನುತ್ತಾರೆ. ಉಳಿದ ಮೇಘಗಳಿಗೆ ಅಕಾಲಮೇಘವೆಂಬ ಹೆಸರು. ಈ ಕಾಲಮೇಘವೆನಿಸುವ 12 ಮಹಾನಕ್ಷತ್ರಗಳಲ್ಲಿ ಮಳೆಯಾಗದೆ ಹೋದರೆ ಭೂಮಿಯಲ್ಲಿ ಮಹಾಕ್ಷಾಮ ಕಾಲವಾಗಿ ಅನಂತ ಪ್ರಾಣಿಗಳು ಮರಣ ಹೊಂದುವವು. ಹೇಗೆಂದರೆ, ಪೂರ್ವದಲ್ಲಿ ಬಾದಶಹನು ಬೀರಬಲ್ಲನೆಂಬ ತನ್ನ ವಜೀರನಿಗೆ ಪ್ರಶ್ನೆ ಮಾಡಿದ್ದೇನೆಂದರೆ, 27 ಮೇ ಬಾರಾ ಗಯಾ ತೋ ಬಾಕಿ ಕ್ಯಾ ರಹಾ ಎಂದು ಪ್ರಶ್ನೆ ಮಾಡಲಾಗಿ ವಜೀರನು ಹೇಳಿದ್ದು, ದುನಿಯಾ ಡೂಬ್ ಗಯಾ ಎಂದು ಉತ್ತರ ಕೊಟ್ಟನು. ರೋಹಿಣ್ಯಾದಿ ಸ್ವತಂತ್ರವಾಗಿ 12 ಮಳೆಗಳು ಆಗದೆ ಹೋದರೆ ಭೂಮಿಯಲ್ಲಿ ಯಾವ ಬೆಳೆಯೂ ಆಗುವುದಿಲ್ಲ. ಅದರಲ್ಲಿ ಆ ಮಳೆಗಳು ಬೆಳೆಯ ಹದಕ್ಕೆ ತಕ್ಕ ಹಾಗೆ ಹದದ ಮೇಲೆ ಸಂಪೂರ್ಣ ಮಳೆಯಾಗುತ್ತಾ ಹೋದರೆ ಸುಕಾಲ ಅಥವಾ ಸುಭಿಕ್ಷವೆಂಬರು. ಆ ಮಳೆಗಳು ಬೆಳೆಯ ಹದವನ್ನು ತಪ್ಪಿಸಿ ಅಲ್ಪ ಸ್ವಲ್ಪ ವೃಷ್ಟಿಯಾದರೆ ಅರಗಾಲವೆನಿಸುತ್ತದೆ. 12 ಮಳೆಗಳು ಆಗದೆ ಹೋದರೆ ಮಹಾಬರಗಾಲವೆನಿಸುವುದು. ಆದರೆ ಪರಮೇಶ್ವರನಿಗೆ ಒಂದೊಂದು ಸಮಯದಲ್ಲಿ ಸಿಟ್ಟು ಹುಟ್ಟಿ ಈ ಜನರನ್ನು ಅರಗಾಲ ಬರಗಾಲಗಳಿಂದ ಶಿಕ್ಷಿಸಬೇಕೆಂತಲೂ ಅಥವಾ ವಿನೋದದಿಂದ ಈ ಜನರು ಪ್ರಯತ್ನ ಮಾಡಿ ಭೂಮಿಯಲ್ಲಿಯ ಉದಕದಿಂದಲೇ ಭೂಮಿಯನ್ನು ತೋಯಿಸಿ ಬೆಳೆ ಮಾಡಿಕೊಳ್ಳಲೆಂತಲೂ ಹಾಗೂ ಜನರ ಜ್ಞಾನ ಪ್ರಕಾಶಕ್ಕೆ ಇಲ್ಲವೇ ತನ್ನ ವಿನೋದಕ್ಕೆ ಒಂದೊಂದು ಸಮಯದಲ್ಲಿ ಮಳೆ ತಡೆಯುವಂತೆ ಮಾಡುವನು. ಆದರೆ ಅದರ ಕಾರಣವೇನು? ಇದನ್ನು ತಿಳಿದುಕೊಳ್ಳುವುದು ಮನುಷ್ಯರಿಗೆ ಅಸಾಧ್ಯವು. ಈ ಸಮಯದಲ್ಲಿ ಮನುಷ್ಯರು ಯತ್ನ ಮಾಡಿ ಮೇಘವೃಷ್ಟಿಯನ್ನು ಬರಮಾಡಿಕೊಳ್ಳುವುದು ಆಗದು. ಇದು ಅವರಿಗೆ ಸಾಧ್ಯವಾಗದ ಹಾಗೆ ಅದನ್ನು ಆಕಾಶದಲ್ಲಿಟ್ಟು ತಾನೇ ತನ್ನ ಕೃಪಾದೃಷ್ಟಿಯಿಂದ ನೋಡಿ ದಯಪಾಲಿಸಿದರೆ ಬಂದೀತಲ್ಲದೆ ಮನುಷ್ಯ ಯತ್ನಕ್ಕೆ ಬಾರದು. ಒಂದು ವೇಳೆ ಅರಗಾಲ ಬರಗಾಲಗಳು ಬಿದ್ದರೆ ಅನಂತ ಕೋಟಿ ಜನರು ಪಶು ಪಕ್ಷಿ ಪ್ರಾಣಿಗಳು ಲೆಕ್ಕವಿಲ್ಲದಂತೆ ಮರಣ ಹೊಂದುತ್ತವೆ. ಇಂಥ ಕಾಲಗಳು ಭೂ ನಿರ್ಮಾಣವಾದಂದಿನಿಂದ ಇವತ್ತಿನವರೆಗೂ ಆಗಾಗ್ಯೂ ಬರುತ್ತಿಹವೆಂದು ಕೇಳುತ್ತಾ ಇದ್ದೆವು. ಆದರೆ ಈಗಿನ ಕಾಲದಲ್ಲಿ ಪ್ರತ್ಯಕ್ಷವಾಗಿ ಅಂತಹ ಕಾಲವನ್ನು ನಾವೇ ಕಂಡೆವು. ಈ ಸಮಯದಲ್ಲಿ ಎಷ್ಟೋ ಅನರ್ಥಗಳಾಗುತ್ತಾ ಇದ್ದವು. ಈ 4 ವರ್ಷಗಳ ಬರಗಾಲದಲ್ಲಿ ದೇಶವೆಲ್ಲ ಹಾಳಾಗತಕ್ಕ ಪ್ರಸಂಗವು. ಆದರೆ ನಮ್ಮ ದೊರೆಗಳವರು ಮಾಡಿದ ಉಪಕಾರಗಳಿಂದ ಬಹುಜನರು ಬದುಕಿದವರಾಗಿ ಅಲ್ಪ ಸ್ವಲ್ಪ ಜನರು ಮಾತ್ರ ಸತ್ತು ಹೋದರು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎಂಬ ವಾಕ್ಯವು ಪ್ರಸಿದ್ಧವಾಗಿರಲಾಗಿ ಕೃಷಿಕರಿಗೆ ಕ್ಷಾಮಕಾಲವು ಎಂದಿಗೂ ಬರಬಾರದು. ಆದಾಗ್ಯೂ ಮನುಷ್ಯ ಯತ್ನದಿಂದ ಭೂಮಿಯನ್ನು ಹಸನು ಮಾಡಿಕೊಂಬುವುದು, ಒಡ್ಡುವಾರಿಗಳಿಂದ ತಿದ್ದಿಕೊಂಬುವುದು, ಭೂಮಿಯು ಕಾವಿನ ಹದಕ್ಕೆ ಬರುವ ಹಾಗೆ ಗೊಬ್ಬರ ಮುಂತಾದನ್ನು ಹಾಕಿ ಹದಕ್ಕೆ ತರುವುದು ಕೃಷಿಕ ಜನರ ಕೈಯಿಂದ ಆಗುವುದು. ಆದರೆ ಹದದ ಮೇಲೆ ಬೇಕಾದ ಸಮಯದಲ್ಲಿ ಮಳೆಯಾಗಿ ಭೂಮಿಯನ್ನು ತೋಯಿಸುವಂತೆ ಮಾಡುವುದು ಮನುಷ್ಯ ಯತ್ನವಲ್ಲದ. ಆದಾಗ್ಯೂ ಭೂಗರ್ಭದಲ್ಲಿಯೂ ಭೂಮಿಯ ಮೇಲೆಯೂ ಹರಿಯುವ ನೀರಿನಿಂದ ಭೂಮಿಯನ್ನು ತೋಯಿಸಿಕೊಂಡು ಬೆಳೆ ಮಾಡಿಕೊಳ್ಳುವುದು ಮನುಷ್ಯರಿಂದಾಗುವುದು. ಆದರೆ ಎಲ್ಲ ಕೃಷಿಕರಿಗೆ ಹೀಗೆ ಮಾಡಿಕೊಳ್ಳಲು ಶಕ್ತಿ ಇಲ್ಲದೆ ಮತ್ತು ಸುಲಭದಿಂದಾಗುವಂತಹ ಯುಕ್ತಿ ಇಲ್ಲದೆ ಕೃಷಿಕರು ಏನೂ ಮಾಡಿಕೊಳ್ಳಲಾರದೆ ಮಳೆಯನ್ನು ಎದುರು ನೋಡುತ್ತಾ ನಿರುಪಾಯದಿಂದ ಉಳಿರಬೇಕಾಗುವುದು. ಅಷ್ಟರಲ್ಲಿ ಜಗದೀಶ್ವರನು ತನ್ನಿಂದ ತಾನೇ ಮಳೆಯನ್ನು ದಯಪಾಲಿಸಿದರೆ ಉತ್ತಮವು, ಇಲ್ಲವಾದರೆ ಕ್ಷಾಮಕಾಲವೇ ಸರಿ. ಪರಮೇಶ್ವರನು ದಯಾಳುವಾದುದರಿಂದ ಜಗತ್ ಪ್ರಾಣಿಗಳಾವತ್ತರ ಮೇಲೆ ಆತನ ಕೃಪೆಯೂ ಇದ್ದುದೇ ಸರಿ. ಆದರೂ ತಾನು ಅವರಿಗೆ ಕೊಡತಕ್ಕದ್ದನ್ನೆಲ್ಲ ಭೂ ನಿರ್ಮಾಣದ ಕಾಲದಲ್ಲಿ ಸಕಲವನ್ನೆಲ್ಲ ನಿರ್ಮಿಸಿ ಇವರ ಸ್ವಾಧೀನ ಮಾಡಿದ್ದಾರೆ. ಯುಕ್ತಿಯಿಂದ ಮಾಡಿಕೊಳ್ಳುವುದು ಮನುಷ್ಯನ ಧರ್ಮವು. ಆದರೆ ಭೂಗರ್ಭದಲ್ಲಿ ಜಲವನ್ನು ಮತ್ತು ನೀರಿನ ಮೇಲೆ ಹರಿಯುವ ಪ್ರವಾಹವನ್ನು ಕೊಟ್ಟಿರಲಾಗಿ ಇದ್ದದ್ದರಲ್ಲಿಯೇ ಪರಿಣಾಮಿಸತಕ್ಕ ಬುದ್ಧಿ ಇಲ್ಲದೆ ಮಳೆಯನ್ನು ಎದುರು ನೋಡುತ್ತಾ ಮರಣ ಹೊಂದುವುದು ಬುದ್ಧಿಹೀನತ್ವವು. ಏಕೆಂದರೆ ಅದು ತನ್ನ ಸ್ವತಂತ್ರವಲ್ಲವು. ಆ ಮಳೆಯು ಒಂದು ದೇಶದಲ್ಲಿ ಸಮೃದ್ಧಿಯಾಗುವುದು, ಒಂದು ದೇಶದಲ್ಲಿ ಅಲ್ಪ ಸ್ವಲ್ಪ ಆಗುವುದು, ಕೆಲವು ದೇಶಗಳಲ್ಲಿ ಹದದ ಕಾಲಕ್ಕಾಗುವುದು, ಕೆಲವು ದೇಶಗಳಲ್ಲಿ ಹದವನ್ನು ತಪ್ಪಿಸಿ ಆಗುವುದು, ಕೆಲವು ದೇಶಗಳಲ್ಲಿ ಆಗದೆ ಹೋಗುವುದು. ಅದು ಕಾರಣ ಮಳೆಯು ತನ್ನ ಸಮಯಕ್ಕೆ ಬಂದೀತೆಂಬ ಭರವಸೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ. ದೇವರು ಕೊಟ್ಟದ್ದರಲ್ಲಿಯೇ ಪರಿಣಾಮಿಸಿಕೊಂಡು ಯುಕ್ತಿ ಮಾಡಿಕೊಂಬುವುದೇ ಧರ್ಮವು. ಬುದ್ಧಿವಂತರು ಮರ್ಯಾದೆವಂತರು ದೇವರನ್ನಾದರೂ ಮನುಷ್ಯರನ್ನಾದರೂ ಬಿಡುವುದು ಧರ್ಮವಲ್ಲವು. ಏಕೆಂದರೆ ಮಕ್ಕಳಾದರೂ ತಾಯಿ ತಂದೆಗಳನ್ನು ಬೇಡಬೇಕಾದರೆ ತಮಗೆ ವಯಸ್ಸಾಗುವುದಕ್ಕಿಂತ ಮೊದಲೇ ತ್ರಾಣವಿಲ್ಲದ ಸಮಯದಲ್ಲಿ ಬೇಡಬೇಕಲ್ಲದೆ ತಮಗೆ ಮಾಡಿಕೊಂಬುವ ತ್ರಾಣ ಬಂದ ಮೇಲೆ ಬೇಡಿದರೆ ಅವಮರ್ಯಾದೆ ಎನಿಸುತ್ತದೆ. ಅದರಂತೆ ಮನುಷ್ಯರು ದೇವರನ್ನಾದರೂ ಬಿಡುವುದು ತಕ್ಕದ್ದಲ್ಲ. ಇದ್ದದರಲ್ಲಿಯೇ ಯತ್ನ ಮಾಡಿ ದೊರಕಿಸಿಕೊಳ್ಳಬೇಕು. ದೊರಕಲೇನದರುಳು ಪರಿಣತ ದಳೆಯುವುದೇ ಚಂದ ಎಂಬ ವಾಕ್ಯದಂತೆ ಪ್ರಯತ್ನ ಮಾಡಿ ಭೂಮಿಯನ್ನು ಕಡಿಸಿ ಭೂಗರ್ಭದ ಉದಕವನ್ನು ಮೊಟ್ಟೆಯ ಮುಖಾಂತರ ಮೇಲಕ್ಕೆ ತಂದು ಭೂಮಿಯನ್ನು ತೋಯಿಸಿ ತೋಟಗಳನ್ನು ಮಾಡಿ ವರ್ಷಕ್ಕೆ ಎರಡು ಮೂರು ಬೆಳೆಗಳನ್ನು ಮಾಡಿಕೊಳ್ಳಬೇಕು. ಈ ರೀತಿಯಿಂದ ಮಾಡಿಕೊಂಬ ಕೃಷಿಕರಿಗೆ ಮಳೆಯಾದರಂತೂ ತೀರ ನೆಟ್ಟಗೆ, ಇಲ್ಲವಾದರೆ ಉಪಜೀವಿಸುವ ಪೂರ್ತಿಗೆ ಸಂಶಯವಿಲ್ಲವು. ಹಳ್ಳಗಳ ದಂಡೆಯಲ್ಲಿ ಅಥವಾ ಹಳ್ಳವಿಲ್ಲದ ಮೇಲುಭೂಮಿಯಲ್ಲಿ ನೀರು ತೀರಾ ಸಮೀಪದಲ್ಲಿ ಬೀಳುವ ಯೋಜನೆ ಇದ್ದರೆ ಬಾವಿಯನ್ನು ತೆಗೆಯಿಸಿ ಬೆಳೆ ಮಾಡಿಕೊಳ್ಳಬೇಕು. ಈ ರೀತಿ ತೋಟಗಳಾದ ಮಲೆಸೀಮೆ, ತೆಲುಗಾಣ್ಯ ಮೊದಲಾದ ದೇಶಗಳಲ್ಲಿ ಬಹಳವಾಗಿ ಬೆಳೆಯುತ್ತಾರೆ. ಮತ್ತು ಯಾವತ್ತೂ ದೇಶಗಳಲ್ಲಿಯಾದರೂ ಕೆಲವು ಜನರು ಅಲ್ಪ ಸ್ವಲ್ಪ ಬೆಳೆ ಮಾಡಿಕೊಳ್ಳುತ್ತಾರೆ. ಕೆಲವು ಸ್ಥಳಗಳಲ್ಲಿ ಹಳ್ಳ ಹೊಳೆಗಳಿಗೆ ಒಡ್ಡು ಕಟ್ಟಿ ಬಿಡುಗಾವಲಿಗಳನ್ನು ಮಾಡಿ ಅದರಿಂದ ಬೆಳೆ ಮಾಡಿಕೊಳ್ಳುತ್ತಾರೆ. ಮತ್ತು ಕೆಲವು ಪ್ರಾಂತ್ಯಗಳಲ್ಲಿ ಕೆರೆಗಳನ್ನು ವಿಶಾಲವಾಗಿ ಮಾಡಿಸಿ ನೀರು ಎತ್ತರವಾಗಿ ನಿಲ್ಲುವ ಹಾಗೆ ಮಾಡಿ ಆ ನೀರಿನಿಂದ ವಿಪುಲ ಧಾನ್ಯಗಳನ್ನು ಬೆಳೆದುಕೊಳ್ಳುತ್ತಾರೆ. ಕೆಲವು ಪ್ರಕಾರದ ಜಲಯಂತ್ರಗಳ ಮುಖಾಂತರದಿಂದ ಬಂಗಾಳದೇಶದಲ್ಲಿ ತಗ್ಗು ಭೂಮಿಯ ನೀರನ್ನು ಸ್ವಲ್ಪ ಪ್ರಯಾಸದಿಂದ ಎತ್ತರ ಭೂಮಿಗೆ ಏರಿಸುವ ಯುಕ್ತಿಯನ್ನು ತೆಗೆದು ಅದರಂತೆ ಮಾಡಿ ಹೊಳೆಗಳ ನೀರಿನಿಂದ ಹಳ್ಳಗಳ ನೀರಿನಿಂದ ಹೊಲಗಳನ್ನು ತೋಯಿಸಿ ಬೆಳೆ ತೆಗೆದುಕೊಳ್ಳುತ್ತಾರೆಂದು ಕೆಲವು ಪುಸ್ತಕಗಳಿಂದ ತಿಳಿದು ಬರುತ್ತದೆ. ಇಷ್ಟು ಪ್ರಯತ್ನವು ಯಾವತ್ತೂ ಕೃಷಿಕರಿಂದಾಗದು. ಆದರೆ ಎತ್ತುಗಳ ಮನುಷ್ಯರುಗಳ ಸಹಾಯವಿಲ್ಲದೆ ಬಿಡುಗಾವಲಿಯಂತೆ ನಿರಾಯಾಸದಿಂದ ನೀರು ಹರಿಯುವ ಯೋಜನೆಯಾದರೆ ಕೃಷಿಕರಾವತ್ತರಿಗೂ ಉಪಯೋಗವಾಗುವುದು. ಕೃಷಿಕ ಜನರ ಉಪಯೋಗಕ್ಕಾಗಿ ಜಗದೀಶ್ವರನು ಭೂಮಿಯ ಮೇಲೆ ಅಲ್ಲಲ್ಲಿ ಸಮುದ್ರಕ್ಕೆ ಸಮಾನವಾದ ಪೂರ್ಣ ಜಲವುಳ್ಳ ಸವಿನೀರಿನ ಸರೋವರಗಳು, ಹೊಳೆಗಳು, ತೊರೆಗಳು, ಹಳ್ಳಗಳು, ಬಾವಿಗಳು ಮೊದಲಾದವುಗಳನ್ನೆಲ್ಲ ನಿರ್ಮಿಸಿದ್ದಾನೆ. ಆದಾಗ್ಯೂ ಈ ನೀರೆಲ್ಲ ಭೂಮಿಯ ವ್ಯವಸಾಯಕ್ಕೆ ಉಪಯೋಗ ಬೀಳದೆ ವ್ಯರ್ಥವಾಗಿ ಹೋಗುತ್ತದೆ. ಆದರೆ ಈ ಜಲ ಸಮುದಾಯವು ತಗ್ಗು ಭೂಮಿಯಲ್ಲಿರುವುದರಿಂದ ಎತ್ತರ ಭೂಮಿಗೆ ನೀರು ಏರುವುದಿಲ್ಲವೆಂದು ಸುಮ್ಮಗೆ ಬಿಡುತ್ತಾರೆ. ಹೊರತು ಏನಾದರೂ ಯುಕ್ತಿಯಿಂದ ಆ ನೀರನ್ನು ಮೇಲಕ್ಕೆ ತಂದು ಎತ್ತರ ಭೂಮಿಯ ಮೇಲೆ ಹರಿಯುವ ಹಾಗೆ ಮಾಡುವಂಥ ಪುಣ್ಯಶಾಲಿಗಳು ಯಾರೂ ಇಲ್ಲ. ಪೂರ್ವಕಾಲದಲ್ಲಿ ಚೋಳರಾಯರು ಕಾವೇರಿ ನದಿಗೆ ಕಟ್ಟೆಯ ಕಟ್ಟಿ ದಕ್ಷಿಣ ಸೀಮೆಯ ಚೋಳಮಂಡಲದಲ್ಲಿ ಭೂಮಿಯನ್ನು ಬಿಡುಗಾವಲಿಯಿಂದ ನೀರಿನಿಂದ ತೋಯಿಸುವ ಹಾಗೆ ಮಾಡಿದ್ದಾರೆ. ಮತ್ತು ತುಂಗಭದ್ರಾ ನದಿಯಲ್ಲಿ ಮಾತ್ರ ಹಂಪೆಯ ಬಳಿಯಲ್ಲಿ ಒಂದು ಸ್ಥಳದಲ್ಲಿ ಲೋಕೋಪಕಾರಿಗಳಾದ ಲಕ್ಕಣ ದಣ್ಣಾಯಕರೆಂಬ ರಾಜರು ಬಹಳ ದ್ರವ್ಯವನ್ನು ಖರ್ಚು ಮಾಡಿ ನದಿಗೆ ಒಡ್ಡು ಕಟ್ಟಿ ದೊಡ್ಡ ದೊಡ್ಡ ಕಾಲುವೆಗಳನ್ನು ಮಾಡಿ ತಗ್ಗು ಭೂಮಿಯ ನೀರನ್ನು ಸ್ವಲ್ಪ ಎತ್ತರವಾದ ಭೂಮಿಯ ಮೇಲೆ ಹರಿಯುವ ಹಾಗೆ ಮಾಡಿದ್ದರಿಂದ ಆ ಕಾಲುವೆಗಳಿದ್ದ ಭೂಮಿಯಲ್ಲಿ ವರುಷಾವಧಿ ಸಮೃದ್ಧಿ ಬೆಳೆಯಾಗಿ ಸಮಸ್ತ ದೇಶಗಳಲ್ಲಿ ಅರಗಾಲ ಬರಗಾಲಗಳಾದರೆಯೂ ಅಲ್ಲಿಯ ಕೃಷಿಕ ಜನರಿಗೆ ದುರ್ಭಿಕ್ಷಾದಿಗಳಿಲ್ಲವು. ಈ ರೀತಿಯಿಂದ ಭೂಮಿ ಯಾವತ್ತೂ ನೀರಿನಿಂದ ತೋಯುವ ಹಾಗೆ ಎಲ್ಲ ಕಡೆಗೆ ಮಾಡಿದರೆ ಈ ಭೂಮಿಯ ಮೇಲೆ ದುರ್ಭಿಕ್ಷವಾಗಲಾರದು. ಇಂಥ ರೀತಿಯಿಂದ ಎಲ್ಲ ಕೃಷಿಕರು ತಮ್ಮ ತಮ್ಮ ಹೊಲಗಳಿಗೆ ನೀರು ಏರುವ ಹಾಗೆ ತಾವೇ ಮಾಡಿಕೊಳ್ಳುವುದಕ್ಕೆ ಸಾಮರ್ಥ್ಯ ಸಾಲದು. ಇದು ದ್ರವ್ಯಶಕ್ತಿಯುಳ್ಳ ಬಲವಂತರಿಂದ ಮತ್ತು ಸರ್ಕಾರದಿಂದ ಆಗತಕ್ಕಂಥ ಯೋಜನೆಯು. ಸದಾಕಾಲದಲ್ಲಿ ಹರಿಯುತ್ತಿರುವ ಹೊಳೆಗಳು, ಹಳ್ಳಗಳು ಮತ್ತು ಪೂರ್ಣ ಜಲದಿಂದ ತುಂಬಿದ ಸರೋವರಗಳು, ಇವುಗಳ ನೀರು ಮತ್ತು ಕೆಲವು ಸ್ಥಳಗಳಲ್ಲಿರುವಂತಹ ಮಹಾನೀರಿನ ಬಾವಿಗಳಲ್ಲಿರುವ ನೀರು ಹಾಗೂ ಭೂಗರ್ಭದ ಉದಕವು ಮೇಘಜಲದಂತೆ ಭೂಮಿಯ ವ್ಯವಸಾಯಕ್ಕೆ ಉಪಯೋಗವಾಗಿದ್ದಾಗ್ಯಾದರೂ ಮಾಡಿಕೊಳ್ಳುವ ಯುಕ್ತಿ ಸಾಲದೆ ವ್ಯರ್ಥವಾಗಿ ಹೋಗುತ್ತವೆ ಹೊರತು ಜನರ ರಕ್ಷಣೆಗೆ ಕಾರಣವಾಗುವುದಿಲ್ಲ. ಪರೋಪಕಾರಾಯ ಮಹಂತಿ ನದ್ಯಾಹ ಎಂಬ ವಾಕ್ಯ ಉಂಟಾಗಿ ಪರೋಪಕಾರ ನಿಮಿತ್ತವಾಗಿ ತುಂಬಿ ಹರಿಯುತ್ತಿರುವ ನದಿಗಳ ನೀರು ಎತ್ತರ ಭೂಮಿಗೆ ಏರಿ ಭೂಮಿಯನ್ನು ತೋಯಿಸಿದರೆ ಭೂಲೋಕವೆಲ್ಲ ಸದಾಕಾಲದಲ್ಲಿ ಮಂಗಲಕರವಾಗಿ ಕಾಣುವುದು. ಇದರಿಂದ ಸರ್ವ ಜನರು ಸಕಲೈಶ್ವರ್ಯ ಸಂಪನ್ನರಾಗುವರು. ಈ ಪುಣ್ಯ ಕಾರ್ಯವನ್ನು ರಾಜರು, ಐಶ್ವರ್ಯವಂತರು, ಜಾಗೀರದಾರರು ಮಾಡಿದ್ದಾದರೆ ಜಗತ್ತಿನ ಮತ್ತು ಪ್ರಜೆಗಳ ಕಲ್ಯಾಣವಾಗುವುದು. ಜನರೆಲ್ಲರೂ ಧನಧಾನ್ಯ ಸಮೃದ್ಧಿಯಾಗಿ ಸುಖದಿಂದ ಕಾಲ ಕಳೆಯುವರು. ಇದನ್ನು ಅವರು ಲಕ್ಷಿಸಲೆಂದು ನನ್ನ ಪ್ರಾರ್ಥನೆ. ಹರಗೋಣ ಬಾಹೊಲ ಹೊಸದಾಗಿ ಬಿದ್ದಾದ ಹಾಗೂ ಕಾಲ್ಕಸವಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಯಶವಂತ ಹಳಿಬಂಡಿ ಹಾಗೂ ಸಂಗೀತಾ ಎಚ್ ಕಟ್ಟಿಯವರಿಂದ ಡಾಕ್ಟರ್ ದರಾ ಬೇಂದ್ರೆಯವರು ವಿರಚಿತ ಈ ಗೀತೆಯನ್ನ ಆಲಿಸೋಣ.

ಭವಣಿ ಬಂದಿತು ಎನಗೆ ಶಿವಬಾಜೆಯನು ಹೀಗೆ ಭವಣಿ ಬಂದಿತು ಎನಗೆ ಶಿವಬಾಜೆಯನು ಹೀಗೆ ಸವತಿ ಇಂದನ ಕದನ ಸವತಿ ಇಂದನ ಕದನ ಸವಕಾರಿ ಎದನಿ ವರ ಮುನಿ ರಾಯ ಸು ಗಂಧರ ಚರಣಕ್ಕೆ ನಮಿಸಿ ನಾವು ಕೇಳುವೆವು, ಸುಂದರ ಚರಣಕ್ಕೆ ನಮಿಸಿ ನಾವು ಕೇಳುವೆವು. ಚರಣಕ್ಕೆ ನಮಿಸಿ ನಾವು ಕೇಳುವೆವು,